ಅಂದ್ರೆ 90,000 ರೂಪಾಯಿಗೆ ಒಂದು ಟನ್ ಕಬ್ಬಿತ್ತು. ನಾವು ಎಕರೆಗೆ 50 ಟನ್ ಕಬ್ಬ ಬೆಳೆದಿವತ್ತಂದ್ರೆ 45 ಲಕ್ಷ ರೂಪಾಯಿ ಒಂದು ಎಕರೆ ಕಬ್ಬು ಬೆಳೆದ ರೈತ ಅದನ್ನ ನಾನೇ ಹಾಲು ಮಾಡಿ ತಯಾರು ಮಾಡಿ ನಾನೇ ಮಾರುಕಟ್ಟೆಯಲ್ಲಿ ಮಾರ್ತೀನಿ ಅನ್ನುವಂಥ ದೃಢ ನಿರ್ಧಾರ ಮಾಡಿದ್ದು ಕರೆ ಆತಂದ್ರೆ ಆ ರೈತ ಒಂದು ಎಕರೆಗೆ 45 ಲಕ್ಷ ರೂಪಾಯಿ ಗಳಿಸೋದ್ರಲ್ಲಿ ಸಂಶಯನೇ ಇಲ್ಲ. 5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ವಿ ಎಲೆಕ್ಟ್ರಿಸಿಟಿ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್, 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ರೈತ 40 ಲಕ್ಷ ರೂಪಾಯಿ ಒಂದು ಎಕರೆ ಕಬ್ಬಿನಲ್ಲಿ ಗಳಿಸಿದ್ರೆ ನೆಮ್ಮದಿಯನ್ನು ನಿಟ್ಟಿಸಿರು ಬಿಡುವುದರಲ್ಲಿ ಸಂದೇಹನೇ ಇಲ್ಲ. ನಾವು ಯಾವುದೇ MNC ಕಂಪನಿಗಳಲ್ಲಿ ಕೂಲಿ ಆಳಾಗೋಕ್ಕಿಂತ ಮಾಲಕನಾಗಿ ದುಡಿಯುವುದು ಒಳ್ಳೆಯದನ್ನುವಂತ ನನ್ನ ಮಾತು ಹೇಳ್ತಾ ಇದ್ದೇನೆ ಸರ್. ಮಲಿಂಗಪ್ಪ ಅವರೇ, ತಮ್ಮ ಅನುಭವ ಅಪಾರ ಇದೆ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9 1 6 2 5 1 1 1 ಈ ನಂಬರ್ಗೆ ಯಾವಾಗಾದರೂ ಸಂಪರ್ಕ ಮಾಡಿ, ಫ್ರೀ ಇದ್ರೆ ತಮ್ಮಲ್ಲಿ ಯಾವಾಗ ಬೇಕಾದರೂ ಸಂಪರ್ಕ ಮಾಡ್ತೀನಿ. ಯಾವುದೇ ರೈತರು ನನ್ನ ತೋಟಕ್ಕೆ ಯಾವಾಗ ಬೇಕಾದಾಗಾದರೂ ತಾವು ವಿಜಿಟ್ ಮಾಡ್ಬೋದು ಅಂತ ಹೇಗಿಂದ ಬನ್ನಿರಿ, ನೀವು ನೋಡ್ರಿ, ನೀವು ಮಾಡ್ರಿ, ನೀವು ಬೆಳೀರಿ. ಆತ್ಮೀಯರೇ, ಈಗ ಮಾಲಿಂಗಪ್ಪ ಅವರು ಹೇಳಿದಂತಹ ಮೊಬೈಲ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 1 6 2 5 1 1 1 1 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಮಾಲಿಂಗಪ್ಪ ಇಟ್ನಾಳ್ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಮಾಲಿಂಗಪ್ಪ ಇಟ್ನಾಳ್ ಅವರೇ, ತಮ್ಮ ಜೊತೆಗೆ ಮಾತಾಡಿ ಒಂದು ಹೊಸ ವಿಷಯವನ್ನೇ ತಾವು ತೋರಿಸಿಕೊಟ್ಟಿದ್ದೀರಿ. ನಮಗಾದರೂ ಆಯಿತು, ಆಮೇಲೆ ನಮ್ಮ ರೈತರಿಗೆ ಆದರೂ ಆಯಿತು. ಯಾವ ರೀತಿ ನಾವು ನಮ್ಮ ಯೋಚನೆಗಳಿಗೆ ಜೀವ ತುಂಬುದರಿಂದ, ಅವುಗಳಿಗೆ ಆ ಕಲ್ಪನೆಗಳಿಗೆ ರೆಕ್ಕೆ ಮೂಡಿಸೋದ್ರಿಂದ ಯಾವ ರೀತಿ ನಮ್ಮ ಜೀವನ ಬದಲಾಗ್ತದೆ ಅನ್ನುವಂಥ ಮಾತನ್ನ ತಾವು ಸಾಬೀತು ಮಾಡಿ ತೋರಿಸಿದ್ದೀರಿ. ತಮ್ಮ ಪ್ರಯತ್ನಗಳು ನಮ್ಮ ಎಲ್ಲ ರೈತ ಬಾಂಧವರಿಗೆ ಪ್ರೇರಣೆ ಆಗ್ತಾವ, ಸ್ಫೂರ್ತಿ ಆಗ್ತಾವ ಅಂತ ಹೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ತಾವು ಏನು ಅನ್ಕೊಂಡಿದ್ದೀರಿ, ಏನೇನು ಕನಸುಗಳದಾವ, ಆ ಎಲ್ಲ ಕನಸುಗಳು ಸಾಕಾರಗೊಳ್ಳಲಿ ಅಂತ ಹೇಳಿ ಹಾರೈಸ್ತಾ ಇಲ್ಲಿ ತನಕ ಏನು ತಾವು ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಬಾನುಲಿ ಕೇಂದ್ರಕ್ಕೆ ನನ್ನನ್ನು ಪರಿಚಯಿಸಿದ್ದಕ್ಕಾಗಿ, ನನ್ನ ರೈತ ಸಂಪರ್ಕವನ್ನು ಕೊಂಡೆಯಾಗಿ ತಾವು ಸೇತುವೆಯಾಗಿ ಕೆಲಸ ಮಾಡಿದ್ದಕ್ಕಾಗಿ, ಎಲ್ಲ ರೈತರಿಗೂ ಇದನ್ನು ಕೇಳ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಬಾನುಲಿ ಕೇಂದ್ರಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಧನ್ಯವಾದಗಳು ಸರ್. ಇದುವರೆಗೆ ರಾಸಾಯನಿಕ ಮುಕ್ತವಾದ ಬೆಲ್ಲದ ಉತ್ಪಾದನೆ ಮತ್ತು 18 ಬಗೆಯ ಮಸಾಲೆಗಳ ಸುಹಾಸನೆಯುಕ್ತ ಬೆಲ್ಲದ ಉತ್ಪಾದನೆಯ ಅನುಭವ ಕುರಿತು ಮುಧೋಳ ತಾಲೂಕು ಗಂಗಾನಟ್ಟಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾದ ಮಹಾಲಿಂಗಪ್ಪ ಇಟ್ನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾ ಸೋಮಶೇಖರ್ ಎಸ್ಸರುಳಿ. ತೇಜ್ ಗರ್ಮಿ ದೌರಾನ್ ದೂಸರೋ ಮದತ್ ಹಮಾರಿ ನೈತಿಕ ಜಿಮ್ಮೇದಾರಿ ಹೈ. घर या ऑफिस में आते विक्रेता या वितरण कर्मियों को पानी पिलाएं। बाहर काम करने वालों के लिए घर या इमारत के बाहर पानी के मटके और ग्लास रखें। व्यक्ति या संस्थाएं पानी छाछ या शरबत के प्याऊ बनाएं। आप टोपी, जूते, छाते इत्यादि का वितरण भी कर सकते हैं। धूप में सफर करते लोगों पे पानी का छिड़काव उनकी यात्रा को आरामदायक बनाएगा। लोगों को गर्मी से शरण लेने के लिए छाया वाली जगह बनाएं। पशु पक्षियों के जलपान के लिए मिट्टी के पात्रों का स्थापन करें। आपकी सहाय गर्मियों में राहत लाए। NDMA एवं IIPHG द्वारा जनहित में जारी। ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ ಅಥವಾ ನಿಮ್ಮ ಸಮೀಪದ CSC ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮೌಸಮ್ ಕೆ ಮುತಾಬಿಕ್ ಖಾನ್ ಪಾನ್ ಬದಲ್ನಾ ಹಮಾರಿ ಪರಂಪರಾ ಹೈ. ಹಲ್ಕಾ ಔರ್ ಪೌಷ್ಟಿಕ ಭೋಜನ ಗರ್ಮಿ ಕೆ ದಿನೋ ಮೇ ಸೆಹತ್ ಅಚ್ಚಿ ರಖತಾ ಹೈ. ಅಧಿಕ ಪಾನಿ ಕಿ ಮಾತ್ರಾ ವಾಲೆ ಮೌಸಮಿ ಫಲ್ ಔರ್ ಸಬ್ಜಿಯಾ ಶರೀರ ಕೋ ಠಂಡಾ ರಖತೆ ಹೈ. प्याज का सलाद और नमक जीरे वाला कच्चा आम जैसे पारंपरिक उपचार तापघात को रोकते हैं. ताकत देने वाले प्राकृतिक तरल जैसे ORS, नारियल पानी, नींबू पानी, छाछ, आम पन्ना, मूंग का पानी पिए. शराब, चाय, कॉफी और सॉफ्ट ड्रिंक डालें. अत्यधिक नमक मसाले, तला हुआ और उच्च प्रोटीन वाला भोजन डालें. बासी खाना न खाएं. मांसाहारी लोग तले या लाल मांस की जगह भुना हुआ मांस खाएं. अच्छा खाएं, स्वस्थ रहें, सुरक्षित रहें. NDMA एवं IIPHG द्वारा जनहित में जारी.